Simpson is you should love. Yes. ಅವರ ಕೈಯಲ್ಲಿ ಕ್ಲೀನಿಂಗ್ ಆದ ಅಂತ ಬಿಂಗಲ್ಲಿ ವಹಿಸಿಬಿಟ್ಟಿದ್ರು. ಭದ್ರಂ ಕರ್ಣೇ ವಿಷ್ಣುಯಾಮದೇವಾ ಭದ್ರಂ ಪಶ್ಯೇ ಮಹಾಶಗಣ್ಯಜತ್ರಾಃ ಪೂಷಾ ವಿಶ್ವವೇದಾ ಸ್ವಸ್ತಿ ನ ಸಾಕ್ಷೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನೂರ ಮೂವತ್ತೊಂಬತ್ತು ಭಾಷ್ಯ ಓದೋಣ. ಕಥಂ ಪುನಃ ಕಥಂ ಪುನಃ ಆತ್ಮಭೇದ ನಿಮಿತ್ತ ಇವ ಆತ್ಮಭೇದ ನಿಮಿತ್ತ ಇವ ವ್ಯವಹಾರ ವ್ಯವಹಾರ ಏಕಸ್ಮಿನ್ ಆತ್ಮನಿ ಏಕಸ್ಮಿನ್ ಆತ್ಮನಿ ಅವಿದ್ಯಾಕೃತಃ ಅವಿದ್ಯಾಕೃತಃ ಉಪಪದ್ಯತೆ ಇತಿ ಉಪಪದ್ಯತೆ ಇತಿ. ಆತ್ಮನು ಒಬ್ಬನೇ ಇರುವಾಗ ಏಕಸ್ಮಿನ್ ಆತ್ಮನಿ, ಒಬ್ಬನೇ ಆತ್ಮನಿರುವಾಗ ಆ ಆತ್ಮನಲ್ಲಿ ಭೇದಗಳು ಇಲ್ಲ ಅಂತ ನಿಮ್ಮ ಮಾತನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಆಮೇಲೆ ನೀವು ಅಂತೀರ ಅವಿದ್ಯಾಕೃತ ಭೇದ ಅಂತೀರ. ಭೇದಗಳೇ ಇರೋದಿಲ್ಲ ಅಂದಮೇಲೆ ಅವಿದ್ಯಾಕೃತವಾದ ಭೇದಗಳಾದರೂ ಯಾಕಿರಬೇಕು? ಭಗವತ್ ತತ್ವ ಇದು ಭೇದರಹಿತ ಅಂತ ಆದಮೇಲೆ ಅವನು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ ಅಂತಾಯ್ತು. ಆಮೇಲೆ ನಾವು ಕೇಳಿದ್ವಿ ಈ ಜೀವಾತ್ಮರುಗಳೆಲ್ಲ ಏನು ಅಂತ ಕೇಳಿದ್ವಿ. ಅದೇ ಆತ್ಮನಿಂದ ಉಂಟಾಗಿದ್ದಾರೆ. ಆ ಆತ್ಮನಿಂದ ಹೇಗೆ ಉಂಟಾದರು ಅಂತ ಕೇಳಿದ್ವಿ. ನಮ್ಮ ಕೇಳಿಕೆ ಉದ್ದೇಶ ಆತ್ಮನೇ ಅನೇಕವಾದನೋ ಆತ್ಮನಿಂದ ಅನೇಕರು ಹುಟ್ಟಿಕೊಂಡರು, ಯಾವ ರೀತಿ ಇದು ಅನೇಕ ಅವಿದ್ಯಾಕೃತ ಅಂತ ಹೇಳಿದ್ವಿ. ಅವಿದ್ಯಾಕೃತವಾಗಿ ಆದರೂ ಕೂಡ ಆತ್ಮನಲ್ಲಿ ಭೇದಗಳು ಯಾಕೆ? ಒಬ್ಬರು ಒಬ್ಬರು ಮುಗಿದ್ರಿತ್ತು, ಯಾಕೆ ತಾನೇ ಅದು ಹೊಂದಿ ಬರ್ತದೆ? ಉಚ್ಯತೆ ರೂಪಕಾರ್ಯ ಸಮಾಖ್ಯಾಶ್ಚ ರೂಪಕಾರ್ಯ ಸಮಾಖ್ಯಾಶ್ಚ ವಿದ್ಯಂತೆ ತತ್ರ ತತ್ರ ವೈ ವಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ಆಕಾಶಸ್ಯ ನ ಭೇದೋಸ್ತಿ ತದ್ವದ್ ಜೀವೇಷು ನಿರ್ಣಯಃ ತದ್ವದ್ ಜೀವೇಷು ನಿರ್ಣಯಃ. 140 ಭಾಷ್ಯ ಯಥಾ ಇಹ ಆಕಾಶೆ ಅಲ್ಪತ್ವಮಹತ್ವಾದಿರೂಪಾಣಿ ವಿದ್ಯಂತೆ ಅನ್ನು ಉದಾಹರಣೆ ಸಹಿತ ಯಥಾ ಇಹ ಆಕಾಶೆ ಅಸ್ಮಿನ್ ಲೋಕೆ ಇಹ ಅನ್ನೋ ಶಬ್ದ ಏನು ತೋರಿಸ್ತದೆ ಈ ಇಂದ್ರಿಯಗಳ ಮೂಲಕವಾಗಿ ಈ ಶಬ್ದ ಸ್ಪರ್ಶಾದಿಗಳಿಗೆ ಒಳಪಟ್ಟು ನಾವು ಏನು ಈಗ ವ್ಯವಹಾರಗಳನ್ನು ಮಾಡ್ತೇವೋ ಆ ಲೋಕಕ್ಕೆ ಇಹ ಅನ್ನೋ ಶಬ್ದ ಅದಕ್ಕೆ ಏನು ಹತ್ತಿರ ಸಂಸ್ಕೃತದಾಗ ಇಹ ಅಂತ ಏನು ಬರ್ತದೆ ಅಲ್ಲಿ ಅಸ್ಮಿನ್ ಲೋಕೆ ಕಸ್ಮಿನ್ ಲೋಕೆ ಈ ಇಂದ್ರಿಯಗಳು ಈ ವಿಷಯಗಳು ಏನು ಈ ಪ್ರಕಾರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದುದನ್ನು ಕಂಡು ಬರ್ತದೆ ಕೇಳಿಸ್ತದೆ ಅಸ್ಮಿನ್ ಲೋಕೆ ಅಂತ ಈ ಲೋಕದಲ್ಲಿ ಇಹ ಏಕಸ್ಮಿನ್ ಒಂದು ನಮ್ಮ ಅನುಭವಗಳು ಹೇಗಿವೆ ಏಕಸ್ಮಿನ್ ಆಕಾಶವೇ ಒಬ್ಬ ಒಂದೇ ಒಂದು ಆಕಾಶವು ಏನಾಗಿದೆ ಘಟ ಕರಕ ಅಪವರಕಾದಿ ಏನನ್ಸದು ಒಂದು ದೊಡ್ಡ ಮಡಿಕೆ ಒಂದು ಚಿಕ್ಕ ಕುಡಿಕೆ ಚಿಕ್ಕ ಕುಡಿಕೆ ಅಥವಾ ಒಂದು ಮನೆ ಅದರ ಜೊತೆ ಆಕಾಶ ಅಂತ ಸೇರಿಸ್ತೇವೆ ದೊಡ್ಡ ಘಟಾಕಾಶ ಕುಡಿಕೆ ಕುಡಿಕೆ ಆಕಾಶ ಮನೆ ಆಕಾಶ ಆಗಲೇ ಏಕಸ್ಮಿನ್ ಆಕಾಶೇ ಈ ಲೋಕದಲ್ಲಿ ಇರುವಂತಹ ನಮ್ಮ ತಿಳುವಳಿಕೆ ಒಂದು ಆಕಾಶವನ್ನ ನಾವು ಘಟ ಆಕಾಶ ಕರಕ ಆಕಾಶ ಅಪವರ್ಕ ಆಕಾಶ ಆದಿ ಆದಿಯೊಳಗೆ ಬಯಲಾಕಾಶ ದೇವಾಲಯ ಆಕಾಶ ಆದಿ ಆಮೇಲೆ ಅವುಗಳಿಗೆ ಅಲ್ಪತ್ವ ಮಹತ್ವಾದಿ ರೂಪ ಇದು ದೊಡ್ಡದಪ್ಪ ಇದು ಚಿಕ್ಕದಪ್ಪ ಅಲ್ಪತ್ವ ಮಹತ್ವಾದಿ ರೂಪಾನಿ ವಿದ್ಯಂತೆ ಎಷ್ಟು ಆಕಾಶ ಆದ್ರೆ ಆ ಒಂದೇ ಇದ್ದರೂ ಕೂಡ ಅದರೊಳಗೆ ಎಷ್ಟು ಭೇದಗಳು ಅಲ್ಲಿ ಒಂದು ಶಬ್ದ ಹಾಕಿದ್ದಾರೆ ನೀವು ಲಕ್ಷಕ್ಕೆ ನೋಡಲಿಲ್ಲ ಪೀಠಿಕೆ ಪೀಠಿಕೆಯಲ್ಲಿ ಕಥಂ ಪುನಃ ಆತ್ಮಭೇದ ನಿಮಿತ್ತ ಇವ ವ್ಯವಹಾರ ಆ ಶಬ್ದದ ಮಹತ್ವ ಎಲ್ಲಿ ಬೇಕಾದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಅದು ಟ್ರಂಪ್ ಕಾರ್ಡ್ ಇದ್ದ ಹಾಗೆ ಇವ ಸಿಕ್ ಆ ಇವ ಒಂದು ಹಾಕ್ಬಿಟ್ರಂದ್ರೆ ಇಂಗ್ಲಿಷ್ ಒಳಗೆ ಏನು ಆಸ್ ದೋ ಆಸ್ ಇಫ್ ಅಷ್ಟು ಪೂರ ಅರ್ಥ ಕಂಪ್ಲೀಟ್ ಆಗ್ಬಿಡ್ತದೆ ನಮ್ಮ ಎಲ್ಲ ವ್ಯವಹಾರಗಳು ವ್ಯವಹಾರಗಳಂತೆ ನಡೆದಿವೆ ಅಷ್ಟೇ ವಿನಃ ಅವು ಯಾವ ನಡೆದೇ ಇವೆ ಇವ ಇಹ ಆಕಾಶೇ ಕಸ್ಮಿನ್ ಘಟಕ ಘಟಕರ ಘಟ ಕರಕ ಅಪವರಕಾದಿ ಆಕಾಶಾನ ಅಲ್ಪತ್ವ ಮಹತ್ವಾದಿ ರೂಪಾನಿ ವಿದ್ಯಂತೆ ತಥಾ ಕಾರ್ಯಂ ಕಾರ್ಯಂ ಉದಕ ಉದಕ ಆಹರಣ ಆಹರಣ ಧಾರಣ ಧಾರಣ ಶಯನಾದಿ ಶಯನಾದಿ ಅಲ್ಲಿ ಮತ್ತೆ ಏನಂತಾರೆ ಈ ಘಟಾದಿಗಳ ಮೂಲಕವಾಗಿ ಆಮೇಲೆ ಕಾರ್ಯಗಳು ಅವುಗಳಿಂದ ಆಗುವಂಥ ಕಾರ್ಯಗಳು ಏನು ಅವುಗಳಿಂದ ಆಗುವಂಥ ಕಾರ್ಯಗಳು ಉದಕ ಉದಕದ ನೀರು ನೀರು ತುಂಬಿರುವಂತಹ ಘಟಗಳು ಚಾಯ್ ಕುಡಿಯುವಂತಹ ಘಟಗಳು ಹೌದಾ ಆಮೇಲೆ ಆಹರಣ ತಂದುಕೊಳ್ಳುವಂತಹ ಘಟಗಳು ತಗೊಂಡು ಹೋಗುವಂತಹ ಘಟಗಳು ಮಡಿ ನೀರಿನ ಘಟಗಳು ಕಾಳ ಕಾಳ ತುಂಬಿಡ್ತಾರೆ ದುಡ್ಡು ಕಾಳ ತುಂಬಿಡ್ರು ಭಕ್ತ ತುಂಬಿಟ್ಟೆ ಭಕ್ತ. ಹಾ, ಅಲ್ಲಿ ನೀರು ತುಂಬಿಡಿದ್ರು ಅದ್ರಿಗೆ ಭಕ್ತನ ತಿಂತ. ಆಕಾಶ ಎಷ್ಟು? ಒಂದೇ. ಆದರೂ ಕೂಡ ಇಷ್ಟು ವಾರ ನಡೀತದೆ. ಕೊನೆಗೆ ಇನ್ನೊಂದು ಇನ್ನೊಂದು ಕೊಟ್ಟಿದ್ದಾರೆ. ಏನಂದ್ರೆ ಮಲಗುವಾಗ ಸಣ್ಣ ಘಟ್ಟದಲ್ಲಿ ನೀರು ತುಂಬಿ ಇಟ್ಟು ಮುಚ್ಚಿ ಮಾಡ್ತದೆ. ಅದು ಮಲಗುವ ಘಟ್ಟ. ಸರಿ ಅಣ್ಣ. ಶಯನಾದಿ ಉದ ಉದ ಉದಕ ಆಹರಣ ಧಾರಣ ಶಯನ. ನೀರು ತರೋದು, ಧಾರಣ ಇಡೋದು, ಶಯನ ಇಟ್ಟು ಮಲಗೋ. ಇವೆಲ್ಲ ಮೂರು ಬೇರೆ ಬೇರೆ ಚಟುವಟಿಕೆಗಳು. ಘಟದ ಚಟುವಟಿಕೆಗಳು ಯಾವ ಘಟ? ಆ ಘಟಾಕಾಶ ಅನಿಸ್ಕೊಂಡು ಘಟ. ಆ ಘಟಾಕಾಶ ಅದು ಆಗಿದೆಯೋ ಆದಂತೆ ಅನಿಸ್ತದೆ ಅಷ್ಟೇ. ಇಷ್ಟು ತಿಳು ಕಿತ್ತಲು ಮುಗಿತು. ಏನು ಭಾರಿ ಕಷ್ಟಪ್ಪ. ಸಮಾಖ್ಯಾಶ್ಚ ಘಟಾಕಾಶ ಘಟಾಕಾಶ ಕರಕಾಕಾಶ ಕರಕಾಕಾಶ ಇತ್ಯಾದ್ಯಾಃ ಇತ್ಯಾದ್ಯಾಃ ತತ್ಕೃತಾಶ್ಚ ತತ್ಕೃತಾಶ್ಚ ಭಿನ್ನಾ ದೃಶ್ಯಂತೆ ಭಿನ್ನಾ ದೃಶ್ಯಂತೆ. ಅವುಗಳವುಗಳನ್ನು ಎಲ್ಲೆಲ್ಲಿ ಯಾವ್ಯಾವ ಪ್ರಕಾರವಾಗಿ ಉಪಯೋಗಿಸುತ್ತಾರೋ ಅವುಗಳಿಗೆ ತಕ್ಕಂತೆ ಆಖ್ಯಾಶ್ಚ ಹೆಸರುಗಳು. ಆಖ್ಯ ಅಂದರೆ ಹೆಸರು. ಅವುಗಳಿಗೆ ಹೆಸರು. ಏನು ಹೆಸರಪ್ಪ? ಯಾವಾಗ ಆ ಘಟವನ್ನು ನಾವು ಏನೂ ಇಲ್ಲ ಅಂತ ಖಾಲಿ ಅಂತ ಹೇಳ್ತೇವೆ ಆವಾಗ ವ್ಯವಹಾರಿಸ್ತಾರೆ ಅಲ್ಲಿ ಘಟಾಕಾಶ ಇದೆ ಅಂತ. ವ್ಯವಹಾರಿಸ್ತಾರೆ ಏನು ಹೇಳ್ತಾರೆ? ಘಟಾಕಾಶ. ಅಲ್ಲಿ ಆಕಾಶ ಇದೆಯೋ ಘಟಾಕಾಶ ಇದೆಯೋ? ಘಟ ಇದೆ, ಆಕಾಶ ಇದೆ. ಆಕಾಶ ಇಲ್ಲದೆ ಘಟ ಇದೆಯಾ? ಇಲ್ಲ. ಅದರ ಆಕಾಶ ಇದೆ, ಆಕಾಶ ಇದೆ. ಇದ್ದದ್ದೇನು? ಆಕಾಶ. ಒಂದು ಘಟ ಆಕಾಶ ಅಂತ ಯಾಕೆ ವ್ಯವಹರಿಸಿದ್ರು? ಉಪಾಧಿ ವಶವಾಗಿ. ಉಪಾಧಿ ವಶವಾಗಿ. ಉಪಾಧಿ ಇರೋದು ಬೇರೆ, ಉಪಾಧಿ ವಶ ಆಗೋದು ಬೇರೆ. ಅಂತಲ್ಲ. ಹಾಂ, ಚಪ್ಪಲ ಆರಾಮ ಸಿಗ್ತ. ಇನ್ಸರ್ಟಿಂಗ್ ವರ್ಡ್ ಗಂಡು ಸಾಕುದಿಲ್ಲ. ಇದೆ ಸಪ್ಪಲ ಯಾರು ಹಾಕ್ಬಿಟ್ಟಿದ್ರೆ ಹೆಂಗೆ ಹೆಸರೇ ಹಾಕೋಬೇಕು. ಅದೇ ಬಿಚ್ಚಿ ನೋಡ್ರಿ, ನಮ್ಗೆ ಯಾಕೆ ನೋಡ್ತೀರಿ? ಅದು ಇತ್ತಲ್ಲ, ಅದನ್ನು ಬಿಚ್ಚಿ ನೋಡ್ರಿ. ಅದು ಬಿಚ್ಚಿದ್ರೆ ಚಪ್ಪಲಿ ಆಕಾರ, ಕರೆಕ್ಟ್ ಚಪ್ಪಲಿ ಆಕಾರ. ಅದು ಒಂದ್ರ ಒಂದು ಸೇರಿಸಿ ಮಡಚಿ ಬಿಡ್ತಾರೆ. ಅದು ಏನಾಗ್ಬಿಡ್ತದೆ ಅಂತಂದ್ರೆ ಅದು ಆರನಲ್ಲಿ ಆಗ್ತದೆ ಅಷ್ಟೇ. ಬಟ್ ಒಂದೊಂದು ಒಂದೊಂದು ಚಪ್ಪಲಿನೇ ಚಪ್ಪಲಿ. ಅಕ್ಸಾರ ಹತ್ರ ತೊಗೊಂಡ್ಬರ್ತಾರೆ. ಇದು ಎಷ್ಟು ತೊಲೆ ಇರ್ಬೋದು ನೋಡಿ, ಸ್ವಲ್ಪ ಗುರಿ ಸರಿಯಾಗಿ ಎಷ್ಟು ಗುರಿ. ಅವನು ತೊಗೊಂಡ್ಬಿಟ್ಟು ಹಿಂಗೆ ಮಾಡ್ತಾನೆ. ಇವಳು ಈಗ ತೋರ್ ಮನೆ ಹಾರ ನೋಡು, ಎದೆ ಡಬ್ಬ ಡಬ್ಬ ಡಬ್ಬ ಅಂತ. ಈಗ ಹಾರ ಇದೆಯೋ ಹಾರವೇ ಅವಳು, ಇದೇ ಬೇರೆ. ಆ ಇದ್ದದ್ದನ್ನು ತಾನೇ ಆಗಿಬಿಡೋದು ಬೇರೆ. ಸಮಸ್ಯೆ ಇದ್ದದ್ರಲ್ಲಲ್ಲ, ಇಲ್ಲದ್ರಲ್ಲ ಸಮಸ್ಯೆನೇ ಇಲ್ಲ. ಲಾಜಿಕ್ ತಪ್ಪಿಡ್ತೀಯ. ಇದೆ ಅಂತಾಗಿದ್ರೆ ಸಮಸ್ಯೆ ಇಲ್ಲ. ಅವ್ರು ಹೇಳ್ದಂಗೆ ಇಲ್ಲವೇ ಇಲ್ಲ ಅಂತಾಗಿದ್ರೆ ಸಮಸ್ಯೆನೇ ಇಲ್ಲ. ಬ್ರಹ್ಮಚಾರಿಯ ಮಗಳು ಯಾರಿಗೆ ಸಮಸ್ಯೆ ಹೇಳ? ಅವಳಿಂದ ಯಾರಿಗೆ ಸಮಸ್ಯೆ ಇದೆ? ಯಾಕೆ ಅವಳು ಇಲ್ಲೇ ಇಲ್ಲ. ಇದ್ದದ್ರಿಂದ ಸಮಸ್ಯೆ ಇಲ್ಲ, ಇಲ್ಲದ್ರಿಂದ ಸಮಸ್ಯೆ ಇಲ್ಲ. ಸಮಸ್ಯೆ ಎಲ್ಲಿಂದ ಬರ್ತದೆ? ಅದೇನು ಇದೆ ಇದೆ ಅಂತ ಹೇಳ್ತೀವಿ, ಅದರಲ್ಲಿ ನಾನು ನಾನು ಅಂತ ಏನು ಭಾವಿಸ್ಕೊಳ್ತೀನಿ, ಅಹಂ ಭಾವ ಬೆಳೆಸ್ಕೊಳ್ತೀನಿ, ನಾನು ನಾನು ಅಂತ ಮೋಹ ಬೆಳೆಸ್ಕೊಳ್ತೀನಿ, ಡೆಲ್ಯೂಡ್ ಆಗ್ತೀನಿ, ಅದರೊಳಗೆ ನಾನು ತಾದಾತ್ಮ್ಯನಾಗಿಬಿಡ್ತೀನಿ, ಅದು ನಮಗೆ ಸಮಸ್ಯೆ ಆಗಿದೆ. ಅದು ಮೋಹ ನಮಗೆ ಸಮಸ್ಯೆ ಆಗಿದೆ. ಸಮಾಖ್ಯಾಶ್ಚ ಘಟಾಕಾಶ. ಇದು ಘಟಾಕಾಶ ಅನ್ನೋ ಹೆಸರು. ಖಾಲಿ ಅದಂತ ನಾವಂತೀವಿ, ವ್ಯವಹಾರಸ್ಥರು ಹೇಳ್ತಾರೆ ಅಲ್ಲಿ ಘಟಾಕಾಶ ಇದೆ. ಅಲ್ಲೇನಿದೆ? ಕರ್ಕಾಕಾಶ. ಆಕ್ಚುಲಿ ಕರ್ಕ ಅಂದ್ರೆ ಭಿಕ್ಷಾಪಾತ್ರ. ಹಳಗನ್ನ ಶಬ್ದ ಸಂಸ್ಕೃತ ಶಬ್ದ ಕೂಡ ಕರಕ. ತಳಮೂಳು ಕರಕಾಕಾಶ ಇತ್ಯಾದ್ಯ ತತ್ಕೃತಾಶ್ಚ ಭಿನ್ನ ದೃಶ್ಯಂತೆ. ಅನೇಕ ಅನೇಕ ಭೇದಗಳು ಕಂಡುಬರುತ್ತವೆ. ತತ್ರ ತತ್ರ ವೈ ವ್ಯವಹಾರ ವಿಷಯೇ ಇತ್ಯರ್ಥ. ಅವುಗಳವುಗಳ ಸ್ಥಾನ, ಅವುಗಳವುಗಳ ವ್ಯವಹಾರಕ್ಕೆ ತಕ್ಕಂತೆ, ಅವುಗಳವುಗಳ ಹೆಸರು ಬದಲಾದಂತೆ ಒಳಗಿರುವಂಥ ಆಕಾಶದ ಹೆಸರು ಕೂಡ ಬದಲಾಗುತ್ತೆ. ಆಕಾಶ ಬದಲಾಗೋದಿಲ್ಲ. ಏನು ಬದಲಾಗ್ತದೆ? ಆಕಾಶದ ಹೆಸರು ಬದಲಾಗ್ತದೆ. ವೆರಿ ಸಿಂಪಲ್. ನೀರು ಫ್ರಿಜ್ ನೀರು, ಬಿಸಿ ನೀರು, ತಣ್ಣೀರು, ಬೆಚ್ಚನ್ ನೀರು, ಕುಡಿಯೋ ನೀರು, ಕೈ ತೊಳ್ಕೊಳ್ಳೋ ನೀರು, ಅದು ಬೇಡ ಕೈ ತೊಳ್ಕೊಂಡು ನೀರು ಕೊಡುತ್ತೆ. ಏನಾಯ್ತು? ಈಗ ನೀರು ಬದಲಾಯಿತೋ, ನೀರಿನ ಹೆಸರು ಬದಲಾಯಿತು. ಅದನ್ನು ಅವ್ರು ಹೇಳ್ತಾರೆ, ನಮ್ಮ ವ್ಯವಹಾರ ಎಲ್ಲ ಏನು ಹೇಗಿವೆ ಅಂತಂದರೆ ಹೆಸರುಗಳಿಂದ ತುಂಬಿಕೊಂಡು, ಮತ್ತು ಅವುಗಳವುಗಳ ವ್ಯವಹಾರ, ಅವುಗಳವುಗಳ ಸ್ಥಾನ, ಯಾವ ಸ್ಥಾನದಲ್ಲಿ ಯಾವ ಕೆಲಸಕ್ಕೆ ನೀರು ಉಪಯೋಗ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ಅದರ ಹೆಸರು ಏನಾಗ್ತದೆ ಬದಲಾಗುತ್ತೆ. ತತ್ರ ತತ್ರ ವೈ ವ್ಯವಹಾರ ವಿಷಯ ಇತ್ಯರ್ಥ. ಸರ್ವಃ ಅಯಂ ಸರ್ವಃ ಅಯಂ ಆಕಾಶೇ ಆಕಾಶೇ ರೂಪಾದಿ ಭೇದ ಕೃತಃ ರೂಪಾದಿ ಭೇದ ಕೃತಃ ವ್ಯವಹಾರಃ ವ್ಯವಹಾರಃ ನ ಪರಮಾರ್ಥ ಏವ ನ ಪರಮಾರ್ಥ ಏವ ಪರಮಾರ್ಥತಸ್ತು ಪರಮಾರ್ಥತಸ್ತು ಆಕಾಶಸ್ಯ ಆಕಾಶಸ್ಯ ನ ಭೇದಃ ಅಸ್ತಿ ನ ಭೇದಃ ಅಸ್ತಿ. ವಾಸ್ತವಿಕವಾಗಿ ಆಕಾಶದಲ್ಲಿ ಯಾವ ಭೇದಗಳು ಆಗಿಲ್ಲ. ಅದು ಏನಾದರೂ ಭೇದ ನಮ್ಮ ವ್ಯವಹಾರದ ಕಂಡು ಬಂದದ್ದಾದರೆ ಏನಾದರೆ ನ ಭೇದ ಆಸ್ತಿ, ಅದು ರೂಪ ವ್ಯವಹಾರ ರೂಪಾದಿ ಭೇದಕೃತ ವ್ಯವಹಾರ ಭೇದಕೃತ ನ ಪರಮಾರ್ಥ ಇವ. ಪಾರಮಾರ್ಥಿಕವಾಗಿ ಅದರಲ್ಲಿ ಯಾವ ಭೇದಗಳು ಆಗಿಲ್ಲ. ಗೊತ್ತಾಯ್ತಾ? ಪರಮಾರ್ಥ ಇವ. ಮತ್ತೆ ಪಾರಮಾರ್ಥಿಕವಾಗಿ ಏನಿದೆ? ಪರಮಾರ್ಥತಸ್ತು ಆಕಾಶಸ್ಯ ನ ಭೇದ ಅಸ್ತಿ. ಇನ್ನ ನ ಚ ಆಕಾಶ ಆಕಾಶ ಭೇದ ನಿಮಿತ್ತ ಆಕಾಶ ಭೇದ ನಿಮಿತ್ತ ವ್ಯವಹಾರ ಅಸ್ತಿ ವ್ಯವಹಾರ ಅಸ್ತಿ ಅಂತರೇಣ ಅಂತರೇಣ ಹರ ಉಪಾಧಿಕೃತಂ ದ್ವಾರಂ ಹರ ಉಪಾಧಿಕೃತಂ ದ್ವಾರಂ. ನೋಡಿ, ಈವನ್ ವ್ಯವಹಾರ ಆಕಾಶ ಭೇದ ನಿಮಿತ್ತ ವ್ಯವಹಾರ. ನಮ್ಗೇನು ವ್ಯವಹಾರ ನಡೀತಾ ಇದೆ, ಇದು ಆಕಾಶದಿಂದಾಗಿ ನಡೀತಾ ಇಲ್ಲ, ಭೇದ ನಿಮಿತ್ತವಾಗಿ ವ್ಯವಹಾರ ನಡೀತದೆ. ಭೇದ ನಿಮಿತ್ತ ಆಕಾಶ ನಿಮಿತ್ತ ವ್ಯವಹಾರ ನಡೆದಿಲ್ಲ. ಆಕಾಶ ಹೇಗಿದೆ ಹಾಗೆ ಇದೆ. ಅರ್ಥಾತ್ ಪರಮಾತ್ಮನಿಂದಾಗಿ ಯಾವುದೇ ವ್ಯವಹಾರ ನಡೆದಿಲ್ಲ. ಹೇಗೆ ನಡೆದವೆ? ನಾವು ಬೆಳೆಸಿಕೊಂಡಿರುವ ಭೇದಗಳ ನಿಮಿತ್ತವಾಗಿ ನಮಗೆ ವ್ಯವಹಾರ ನಡೆದಿದ್ದು ಕಂಡುಬರ್ತದೆ. ಆಕಾಶ ಭೇದ ನಿಮಿತ್ತ ವ್ಯವಹಾರ ಅಸ್ತಿ ಅಂತರೇನ ಪರ ಉಪಾಧಿ ಕೃತ ದ್ವಾರಂ. ಬೇರೆ ಉಪಾಧಿಗಳ ದೃಷ್ಟಿಯಿಂದ ವ್ಯವಹಾರಗಳು ನಡೀತಾ ಇವೆ. ತದ್ವತ್ ದೇಹ ಉಪಾಧಿ ಭೇದ ಕೃತೇಷು ಜೀವೇಷು ಜೀವೇಷು ಘಟ ಆಕಾಶಸ್ಥಾನೀಯೇಷು ಆಕಾಶಸ್ಥಾನೀಯೇಷು ಆತ್ಮಸು ಆತ್ಮಸು ನಿರೂಪಣಾತ್ ನಿರೂಪಣಾತ್ ಕೃತಃ ಕೃತಃ ಬುದ್ಧಿಮದ್ಭಿಃ ಬುದ್ಧಿಮದ್ಭಿಃ ನಿರ್ಣಯಃ ನಿರ್ಣಯ ನಿಶ್ಚಯ ಇತ್ಯರ್ಥ ನಿಶ್ಚಯ ಇತ್ಯರ್ಥ ಯಾವ ಪ್ರಕಾರ ಹೇಳ್ತಾರೆ ನೋಡಿ ಚಂದ್ರ ಹೇಳ್ತಾರೆ ಈಗ ತದ್ವತ್ ಹೇಗೆ ಇಲ್ಲಿ ಹೇಳಿದಾರೋ ಹಾಗೆ ಇಲ್ಲೇನು ಹೇಳಿದ್ದಾರೆ ಜೀವೇಶು ಅಲ್ಲಿ ಘಟಾಕಾಶ ಆಗಿ ಇಲ್ಲೇನು ಹೇಳ್ತೀರ ಜೀವ ಅಲ್ಲಿಗೆ ಉಪಾಧಿ ಭೇದದಿಂದಾಗಿ ಅಲ್ಲಿ ಘಟಾಕಾಶ ಅಂತ ಇಲ್ಲಿ ಉಪಾಧಿ ಭೇದದಿಂದಾಗಿ ಎಂದು ಕರೆದ್ರೆ ಈಗ ಜೀವೇಶು ಹೌದಾ ಜೀವೇಶು ಘಟ ಆಕಾಶ ಸ್ಥಾನೀಯೇಶು ಅಲ್ಲಿ ಘಟ ಆಕಾಶ ಅಂತ ಏನು ಸುಂದರ ಒಂದು ಸ್ಥಾನವನ್ನು ಉದಾಹರಣೆಯಲ್ಲಿ ನೀವು ತಗೊಂಡ್ರು ಹಾಗೆಯೇ ಇಲ್ಲಿ ತಗೋಬೇಕು ಜೀವೇಶು ಹಾಂ ಘಟ ಆಕಾಶ ಸ್ಥಾನೀಯೇಶು ಜೀವೇಶು ದೇಹ ಉಪಾಧಿ ಭೇದ ಕೃತೇಶು ಅಲ್ಲಿ ಹೆಂಗೆ ಘಟದಿಂದಾಗಿ ಘಟ ಆಕಾಶವೋ ಹಾಗೆ ಇಲ್ಲಿ ದೇಹದಿಂದಾಗಿ ಜೀವ ಇವನ್ಯಾರು ಘಟಾಕಾಶ ಆಮೇಲೆ ಘಟ ಅಂದ್ರೆ ಏನು ಜೀವೇಶ ಹೋತಾಯ್ ಹೋತಾಯ್ ತಪ್ಪೇನಿದೆ ಸೊ ಘಟದಿಂದಾಗಿ ಘಟಾಕಾಶ ಹಾಗೆಯೇ ದೇಹದಿಂದಾಗಿ ಇವನಿಗೆ ಜೀವೇಶ್ವರನ ಹೆಸರು ಕೃತ ಬುದ್ಧಿಮದ್ಭಿ ನಿರ್ಣಯ ಇದು ನಿಶ್ಚಯ ಅರ್ಥ ಇತ್ಯರ್ಥ ಈ ಪ್ರಕಾರವಾಗಿ ನಾವು ಉದಾಹರಣೆಯಿಂದ ನಾವು ತತ್ವವನ್ನು ನಿರ್ಣಯಿಸ್ಕೋಬೇಕು ನೋಡಿ ಇಲ್ಲಿ ಏನು ಉದಾಹರಣೆ ಇದು ಪ್ರಮಾಣಾಂಶದ ನಿಮಗೆ ಉದಾಹರಣೆ ಕೂಡ ಪ್ರಮಾಣ ಹೇಳ್ರಿ ಐದು ಪ್ರಮಾಣ ಯಾವುವು ಪ್ರತ್ಯಕ್ಷ ಅನುಮಾನ ಉಪಮಾನ ಅನುಪಲಬ್ಧಿ ಓಕೆ ಉಪಮಾನ ಎಂದ್ರೆ ಎಂದು ಉಪ್ಪಿಟ್ಟು ಉಪಮಾನ ಅಂದ್ರೆ ಉಪಮಾನ ಇಲ್ಲ ಅದರಂತೆ ಯಾವ ಬಾತ್ ಉಪಮಾನ ಅಂದ್ರೆ ಏನು ದೃಷ್ಟಾಂತ ಉಪಮಾನ ಅಂದ್ರೆ ದೃಷ್ಟಾಂತ ಅದ್ರ ವಿವರಣೆ ಬೇಕಾದ್ರೆ ಹೋಲಿಕೆ ಅಂತ ಕೊಡ್ರಿ ಉಪಮಾನ ಅಂದ್ರೆ ದೃಷ್ಟಾಂತ ಪ್ರತ್ಯಕ್ಷ ಅಂದ್ರೆ ಪ್ರತ್ಯಕ್ಷ ಅನುಮಾನ ಅಂದ್ರೆ ಇನ್ಫರೆನ್ಸ್ ಈಗ ದೃಷ್ಟಾಂತದಲ್ಲಿ ಹೇಗೆ ಮಹಾಕಾಶ ಮತ್ತು ಘಟಾಕಾಶ ಹಾಗೆ ಇಲ್ಲಿ ಭಗವತ್ ತತ್ವ ಮತ್ತು ಅದರ ಅಂಶ ಜೀವಾತ್ಮ ಅಲ್ಲಿ ಹೇಗೆ ಘಟದಿಂದಾಗಿ ಭೇದ ಆಗಿದೆಯೋ ಇಲ್ಲಿ ಅದೇ ಪ್ರಕಾರ ದೇಹದಿಂದಾಗಿ ಮನಸ್ಸು ಬುದ್ಧಿಗಳಿಂದಾಗಿ ಕರ್ತೃಭಕ್ತೃಗಳಿಂದಾಗಿ ವ್ಯವಹಾರಗಳಿಂದಾಗಿ ಇಲ್ಲಿ ಭೇದಗಳಾಗಿ ಅಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ಹೆಸರುಗಳು ಹೇಗೋ ಹಾಗೆ ಇಲ್ಲಿ ಜೀವನಿಗೆ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ಹೆಸರುಗಳು ಅವನು ಕರ್ಮ ಮಾಡ್ತಿರ್ಬೇಕಾದ್ರೆ ಕರ್ತ ಆಗ್ತಾನೆ ಅವನು ಫಲವನ್ನು ಭೋಗಿಸ್ತಾ ಇರ್ಬೇಕಾದ್ರೆ ಭೋಗ್ತ ಆಗ್ತಾನೆ ಉಪಾಧಿ ಹುಟ್ಟುತ್ತಾ ಇದ್ದಾಗ ಜನ್ಮ ದಿವಸ ಅಂತಾನೆ ಮರಣ ದಿವಸ ಅಂದಿಕೊಂಡು ಏನು ಇರ್ತಾನೆ ಓಕೆ 141 ಭಾಷೆ ನಮೋ ತತ್ರ ಪರಮಾರ್ಥ ಕೃತೈವ ಘಟ ಆಕಾಶಾದಿಷು ರೂಪ ಕಾರ್ಯಾದಿ ಭೇದ ವ್ಯವಹಾರ ಇತಿ ನ ಏತದಸ್ತಿ ಸಣ್ಣ ಆಬ್ಜೆಕ್ಷನ್ ಸರ್ ವ್ಯವಹಾರದಲ್ಲಿ ಏನಾಗಿದೆ ದೃಷ್ಟಾಂತ ನೀವು ಕೊಟ್ಟು ಏನಂತ ದೃಷ್ಟಾಂತ ಕೊಟ್ರಿ ಘಟ ಆಕಾಶ ಅಂತ ಹೇಳಿ ಈ ಘಟ ಆಕಾಶ ಅಂತ ಹೇಳಿದಾಗ ದೊಡ್ಡದು ಮಾಡಿದಾಗ ಅದಕ್ಕೆ ದೊಡ್ಡ ಘಟ ಆಕಾಶ ಸಣ್ಣದು ಮಾಡಿದಾಗ ಸಣ್ಣ ಘಟ ಆಕಾಶ ಅವುಗಳವುಗಳ ಕಾರ್ಯದಂತೆ ಅವುಗಳವುಗಳು ಉಂಟಾದಂತೆ ಅವುಗಳ ಹೆಸರು ಬೇರೆಯವನ್ನು ತೋರಿಸಿದೆ ಆದರೆ ವ್ಯವಹಾರದಲ್ಲಿ ಹಾಗಿಲ್ಲಲ್ಲ ಏನು ವ್ಯವಹಾರದಲ್ಲಿ ಇವು ಬೇರೆ ಬೇರೆ ಆಗೇ ಇಲ್ಲ ತೋರಿಸ್ತದೆ ದೊಡ್ಡ ಘಟವನ್ನು ತಂದು ಇಲ್ಲಿಟ್ಟಾಗ ಅದಕ್ಕೆ ನೀವೇನಂತ ಹೆಸರು ಕೊಟ್ಟ್ರಿ? ದೊಡ್ಡ ಘಟ. ಒಳಗಿರುವ ಆಕಾಶ ದೊಡ್ಡ ಘಟ ಆಕಾಶ. ಆ ಸಣ್ಣದ ಮೇಲೆ ಹೊರಗಡೆ ಇಟ್ಟಾಗ ಅದು ಸಣ್ಣ ಘಟ ಆಕಾಶ. ವ್ಯವಹಾರಗಳಲ್ಲಿ ಇದು ಬೀಗಲ್ಲ. ಈಗ ಭಗವತ್ತತ್ವದಿಂದಲೇ ಇವೆಲ್ಲವೂ ಬೇರೆ ಬೇರೆಯಾಗಿ ಹೆಸರನ್ನ ಪಡೆದಾವೆ ಅಂತ ಹೇಳ್ತೀವಿ. ಯಾವುವು ಇವು? ಜೀವಾತ್ಮಗಳು. ಅವರವರ ವ್ಯವಹಾರಕ್ಕೆ ತಕ್ಕಂತೆ ಬೇರೆ ಬೇರೆ ಹೆಸರು ಅವು ಅವು ಅವು ಬೇರೆ ಬೇರೆನೇ ಆಗ್ಯಾವ. ಅವನು ಬ್ರಾಹ್ಮಣ, ಅವನು ಕ್ಷತ್ರಿಯ, ಅವನು ವೈಶ್ಯ, ಅವನು ಶೂದ್ರ, ಅವನು ಕರ್ಮಕಾಂಡಿ, ಅವನು ಹಾಂಗೆ, ಅವನು ಹೀಗೆ ಆಗ್ಯಾವ. ಅವನು ಬೇರೆ ಬೇರೆ ಹಾಂಗೆ ಆಗ್ಯಾವ. ಇನ್ನು ಇಲ್ಲ, ಇವು ಆಗಿಲ್ಲ. ಬರೀ ಹೆಸರಷ್ಟೇ ಪಡ್ಕೊಂಡಾವ ವ್ಯವಹಾರದಲ್ಲಿ, ಬರೀ ಹೆಸರನ್ನಷ್ಟೇ ಪಡ್ಕೊಂಡಾವ. ಆದರೆ ಇವು ಯಾವುಗಳು ಕೂಡ ಬೇರೆಯಿಂದ ನಾವು ಟ್ರೀಟ್ ಮಾಡೋದೇ ಇಲ್ಲ. ಜ್ಞಾನದಲ್ಲಿ ಪಕ್ಕ ಇದೆ ನಮಗೆ. ಆದರೆ ಇಲ್ಲ, ಹಾಗಿಲ್ಲ. ಆ ಕುರುಬರ ಬಂದ ಅಂತಂದರೆ ನಾವು ಅವನನ್ನು ಕುರುಬ ಅಂತಲೇ ನೋಡ್ತೀವಿ. ಆ ದನಕಾಯ ಬಂದ ಅಂದರೆ ಅವನ ದನಕಾಯ ಅಂತ ನೋಡ್ತೀವಿ. ಆ ಕಮ್ಮಾರಿಕೆ ಬಂದ ಅಂದರೆ ಕಮ್ಮಾರ ಅಂತ ನೋಡ್ತೀವಿ. ಅವ ರೈತ ಬಂದರೆ ರೈತ ಅಂತ ನೋಡ್ತೀವಿ. ಪ್ರಾಕ್ಟಿಕಲಿ ಇವರೆಲ್ಲರೂ ಬೇರೆ ಬೇರೆನೇ. ಅದು ಉದಾಹರಣೆಯಲ್ಲಿ ಹೇಳಿದಂತೆ ಇಷ್ಟು ರೀತಿಯಾದ ಘಟಗಳನ್ನು, ಕುಡಿಕೆಗಳನ್ನು, ಕಾರಕಗಳನ್ನು ಎಲ್ಲ ಇದ್ರೂ ಕೂಡ ಆಕಾಶ ಎಲ್ಲದರಲ್ಲಿ ಒಂದೇ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ನೀವು ಹೇಳಿದ ದೃಷ್ಟಾಂತ ಸರಿ ಇಲ್ಲ. ಸೊ ಸೂಪರ್ ಫೈನ್ ಮಾಡಿ ಹೇಳಿ, ಇನ್ನು ಸ್ವಲ್ಪ ಟಚ್ ಕೊಡ್ಬೇಕು. ಯಾಕಂದ್ರೆ ಬೇರೆ ಬೇರೆ ಆಗ್ಬಿಟ್ಟವ್ರೆ. ಅದಕ್ಕೆ ಯಾಕಂದ್ರೆ ಅದಕ್ಕೆ ನಾವು ಹೇಳ್ತಾ ಇರೋದು ಅವಿದ್ಯಾಕೃತ. ಇವೇ ನೀವು ಪಾಪ ಅದರದ್ದೇನು ತಪ್ಪಿಲ್ಲ. ನೀನು ಸರಿಯಾಗಿ ತಿಳ್ಕೊಂಡು ಅದಕ್ಕಾಗಿ ಇದು ಇದೊಂದು ಆಕ್ಷೇಪಣೆ ಬರ್ತದೆ. ತತ್ರ ಪರಮಾರ್ಥ ಕೃತ ಏವ ಘಟಾಕಾರಾದಿಷು ರೂಪ ಕಾರ್ಯಾದಿ ಭೇದ ವ್ಯವಹಾರ ಐತಿ ಅಂತ ನಾವು ಅಂತೇವಿ. ಅದಕ್ಕೆ ಅವ ಉತ್ತರ ಕೊಡ್ತಾನೆ, ನ ಗೀತದಸ್ತಿ. ಹಾಗಲ್ಲಪ್ಪ ಮಗನೇ, ಕೂತ್ಕೋ, ನಾನು ನಿಮ್ಗೆ ಸರಿಯಾಗಿ ತಿಳಿಸಿರ್ತೀನಿ. ಅದು ಹಾಗಲ್ಲ. ಮತ್ತೆ ಹಾಗೆ ನಾಕಾಶಸ್ಯ ಘಟಾಕಾಶಃ ವಿಕಾರಾವಯವೌ ಯಥಾ ನೈವಾತ್ಮನಃ ಸದಾ ಜೀವಃ ವಿಕಾರಾವಯವೌ ತಥಾ ನಾಕಾಶಸ್ಯ ಘಟಾಕಾಶಃ ವಿಕಾರಾವಯವೌ ಯಥಾ ನೈವಾತ್ಮನಃ ಸದಾ ಜೀವಃ ವಿಕಾರಾವಯವೌ ತಥಾ. ಘಟಾಕಾಶವು ಅವಯವವು ಸರಿಯಾಗುತ್ತೆ. ಆಲೋಚನಾ ಘಟಾಕಾಶವು ಮಹಾಕಾಶದ ಅವಯವವು. ಯಾಕಿರಬಾರ್ದು? ನಾ ತೋರಿಸ್ತೀನಿ. ಕುಂಭಾರ ಮಣ್ಣಿನ ಮುದ್ದೆಯನ್ನು ಇಡ್ತಾನೆ. ಆನಂತರ ಅವನ ಆಕ್ಷನ್ ಸ್ಟಾರ್ಟ್. ಅದನ್ನು ಮಧ್ಯಕ್ಕೆ ಇಂಪ್ರೆಸ್ ಇದು ನಿಮ್ಮ ಮೇಲೆ. ಅವಾಗ ಘಟ ಆಗಲಿಕ್ಕೆ ಶುರುವಾಯಿತು. ಹೇಗೇಗೆ ಘಟ ಆಗಲಿ ಶುರುವಾಯಿತು, ಹಾಗಾಗಿ ಘಟಾಕಾಶವೂ ಶುರುವಾಯಿತು. ಎಲ್ಲಿಂದ ಬಂದು ಘಟಾಕಾಶ? ಘಟದಿಂದ ಆಕಾಶವನ್ನು ಬೇರ್ಪಡಿಸಿತು. ಒಂದು ತನ್ನ ಜೊತೆ ಇಟ್ಕೊಂಡು ತಾನೇ ಏನಾಯ್ತೀಗ ಘಟಾಕಾಶ? ಎಲ್ಲಿಂದ ಬಂದು ಘಟಾಕಾಶ? ಆಕಾಶ ಬಂತೆ ಉಪಾಧಿ ವಶದಿಂದ ನೀನು ಎಷ್ಟು ಚಂದ ಆಕ್ಷನ್ ಮಾಡು, ವಿಡಿಯೋ ಮಾಡು, ಎಲ್ಲ ಮಾಡು, ಸ್ಲೋ ಮೋಷನ್ಸ್ ತೋರಿಸು, ಆದ್ರೂ ಕೂಡ ಆಕಾಶದಿಂದ ಘಟಾಕಾಶವು ಒಂದು ಬೇರೆ ಅವಯವವಾಗಿ ಲಭ್ಯವಾಗಿಲ್ಲ. ಎಷ್ಟೇ ವಿಜುಲೈಸ್ ಮಾಡೋ ಪ್ರಯತ್ನ ಮಾಡು, ಆಕಾಶಸ್ಯ ಮಹಾಕಾಶದಿಂದ ಘಟಾಕಾಶ ವಿಕಾರ ಅವಯವವು ಯಥಾ ನ, ಮಹಾಕಾಶದಿಂದ ಘಟಾಕಾಶವು ಬೇರೆ ಆಗಿ ಒಂದು ಅವಯವ ಅಂತ ಸಿದ್ಧ ಆಗಿಲ್ಲ. ಇದು ಅವಯವ ಆಗಲಿಕ್ಕೂ ಸಾಧ್ಯವಿಲ್ಲ. ನಾನು ಹೇಳ್ತೇನೆ ನಿಮಗೆ, ಅವಯವಗಳು ಇದ್ದರೆ ಅದಕ್ಕೆ ರೂಪ ಅಂತ ಕರೀತಾರೆ, ಅವಯವಗಳು ಇಲ್ಲ ಅಂದರೆ ಅದಕ್ಕೆ ರೂಪ ಇಲ್ಲ. ಯಾವುದಕ್ಕೆ ರೂಪ ಇಲ್ಲವೋ ಅದಕ್ಕೆ ಅವಯವಗಳು ಇಲ್ಲ ಅಂತ ಕರೀತಾರೆ. ಆದ್ದರಿಂದಲೇ ಟೇಬಲ್ಲಿಗೆ ಉದ್ದ ಅಗಲ ಇದೆ, ಟೇಬಲ್ಲಿಗೆ ಉದ್ದ ಅಗಲ ಇದೆ, ಆಕಾಶಕ್ಕೆ ಉದ್ದ ಅಗಲ ಇಲ್ಲ. ಯಾಕೆ ಇಲ್ಲಿ ಏನು ಸಬ್ಜೆಕ್ಟ್ ನಂಗೆ ಗೊತ್ತಿಲ್ಲ, ಏನು ಸಬ್ಜೆಕ್ಟ್ ಅದು, ಜಾಮೆಟ್ರಿ, ಜಾಮೆಟ್ರಿ ತಾನೆ, ಎ ಬಿ ಸಿ ಡಿ ಅಂತ ಕೊಡ್ತಾರೆ, ಜಾಮೆಟ್ರಿ ತಾನೆ. ಎ ಬಿ ಸಿ ಡಿ ಅಂದ್ರೇನು, ಅವಯವಗಳು, ಎ ಬಿ ಸೈಡು, ಬಿ ಸಿ ಸೈಡು, ಸಿ ಡಿ ಸೈಡು, ಡಿ ಎ ಸೈಡು, ಏನೋ ಅವಯವಗಳು. ಹಾಂ, ಆಕಾಶದ ತೋರಿಸಿ ಎ ಬಿ ಸಿ ಡಿ ಅಲ್ಲದೆ ಆಕಾಶದಲ್ಲಿ ಅವಯವಗಳು ಇಲ್ಲ. ಆಕಾಶದಲ್ಲೇ ಅವಯವ ಇಲ್ಲ ಅಂದರೆ ಘಟಾಕಾಶದಲ್ಲಿ ಅವಯವ ಇಲ್ಲಿ ಬರ್ತದೆ. ಅವಯವಗಳು ಇಲ್ಲ ಅಂದಮೇಲೆ ಅಲ್ಲಿ ವಿಕಾರಗಳು ಇಲ್ಲ ಆಗ್ತವೆ, ವಿಕಾರ ಇಲ್ಲ ಅಂದಮೇಲೆ ರೂಪ ಇಲ್ಲದೆ ಬರ್ತದೆ. ಇವು ಯಾವೂ ಇಲ್ಲ ಅಂದರೆ ಅಂದರೆ ಮಹಾಕಾಶ ಹೇಗಿದೆಯೋ ಹಾಗೆ ಇದೆ ಅಂತ ಆಯ್ತಲ್ಲ. ಆಕಾಶಸ್ಯ ಅಂದರೆ ಮಹಾಕಾಶಸ್ಯ ಘಟಾಕಾಶ ವಿಕಾರವಯವು ಯತ್ನ ಯಥಾ, ಈ ಯಾವ ಪ್ರಕಾರ ವಿಕಾರಗಳು ಅವಯವಗಳು ಇಲ್ಲ ಹಾಗೆ. ಅದು ಉದಾಹರಣೆ, ಅಲ್ಲಿ ಮುಗಿತು. ಆತ್ಮನಃ ನೈವ ಸದಾ ಜೀವ ವಿಕಾರಾವಯವೌ ತಥಾ, ಆತ್ಮನಲ್ಲಿಯೂ ಕೂಡ ಯಾವುದೇ ಪ್ರಕಾರವಾದಂತಹ ಅವಯವ ವ್ಯವಹಾರಗಳು ಇಲ್ಲ. ಅವಯವ ವ್ಯವಹಾರಗಳು ಇಲ್ಲ ಆದ್ದರಿಂದ, ಹಾಂ, ಅವಯವ ವ್ಯವಹಾರಗಳು ಇಲ್ಲ ಆದ್ದರಿಂದ ಅವನಲ್ಲಿ ವಿಕಾರಗಳು ಕೂಡ ಇಲ್ಲ. ಅವಯವ ನೋಡಿ, ಇದು ಇದು ಇದು ಪಕ್ಕ, ಅವಯವ ವ್ಯವಹಾರಗಳು ಎಲ್ಲಿವೆಯೋ ಅಲ್ಲಿ ವಿಕಾರಗಳು. ದಿಸ್ ಇಸ್ ಪಕ್ಕ. ಅವಯವನೇ ಇಲ್ಲ ಅಂದರೆ ವ್ಯವಹಾರನೇ ಇಲ್ಲ ಅಂತ ಅರ್ಥ. ಈಗ ನೋಡಿ, ನಮ್ಮದು ನಿಮ್ಮದು ವ್ಯವಹಾರ ಕುದುರಬೇಕು ಅಂದರೆ ಏನಾಗಬೇಕು? ನೀನಿರಬೇಕು, ನಾ ಅವಯವ. ಒಬ್ಬನು ಗ್ರಾಹಕ, ಒಬ್ಬನು ವ್ಯಾಪಾರ, ಅವಯವ. ವ್ಯಾಪಾರಿ ಅವಯವ, ಗ್ರಾಹಕ ಅವಯವ, ಇವರಿಬ್ಬರು ಅವಯವಗಳು ಇದ್ದರೆ ವ್ಯವಹಾರ. ಏನ್ ವ್ಯವಹಾರ? ವ್ಯಾಪಾರ. ಇನ್ನು ಚಂದ್ರಯುಗ ಎರಡಿದ್ರ ವ್ಯವಹಾರ, ಒಂದರಲ್ಲಿ ವ್ಯವಹಾರ ಇಲ್ಲ. ಇದು ಇದು ಅರ್ಥ ಆಗಲ್ಲ ಅಂದ್ರೆ ನೀವು ಜರ್ಮನ್ ಭಾಷೆ ಕಲ್ತು ಜೊತೆ. ಎರಡು ಬಡೆ ಇದ್ರೆ ಶಬ್ದ ಮಾಡಿದ್ರೆ ಹೆಂಗ್ ಶಬ್ದ ಮಾಡಿದ್ರೆ ಒಂದು ಮಲ್ಟಿ ಸಂಸಾರಿಗಳು ಯಾವಾಗ ಮಲ್ಟಿ ಶಬ್ದ ಮಲ್ಟಿ ಒಂದರ ಶಬ್ದನೇ ಇಲ್ಲ. ಆ ಪಾಪದ್ದು ಆತ್ಮ ಅದೇನಿದೆ? ಒಂದ ವಾಂಟಿ ವಿವರ್ಸಿ ಶಬ್ದನೇ ಇಲ್ಲ. ಒಂದು ಇಲ್ಲದ ಒಂದು ಇಲ್ಲದ ಕಂದನ ಇಲ್ಲದ ಬಿಂದುವ ತಂದೆ ಇಲ್ಲದ ಕಂದನ ಮಾತೆ ಇಲ್ಲದ ಚಾತನ ಥಾವತೋ ಇಲ್ಲ ಥಾವರ ಗಮನವಿಲ್ಲದ ಗಮ್ಯನ ಒಂದು ಇಲ್ಲದ ಬಿಂದುವ ತಂದೆ ಇಲ್ಲದ ಕಂದನ ಮೂವರಿಯದ ಮೂಗನ ಥಾವತೋರ ಗುಹೇಶ್ವರ ಒಂದು ಇಲ್ಲದ ಬಿಂದುವ ತಂದೆ ಇಲ್ಲ ಅದೊಂದು ಬಿಂದು ಅದ ಅದಕ್ಕೆ ಒಂದು ಶುರು ಆಗೇ ಇಲ್ಲ ಇದು ಒಂದ ಮುಂದಿಂದೇನು ಈ ಬಿಂದುನ ಮುಂದಿಂದೇನು ಒಂದು ಅದ್ರ ಮುಂದಿಂದೇನು ಎರಡು ಹೌದು ಒಂದು ಎರಡು ನೂರು ಸಾವಿರ ಸಂಖ್ಯೆಗಳು ಹುಟ್ಟದೇ ಇದ್ದಂಥ ಒಂದು ಬಿಂದು ಆತ್ಮ ಅಂತ ಎಲ್ಲ ಮೃಗಗಳು ಸಾಮಾನ್ಯ ಅಲ್ಲ ಮಹಾಜ್ಞಾನಿ ಮಹಾಜ್ಞಾನಿಗಳು ಆಗಿನ ಕಾಲಕ್ಕೆ ಬ್ರಹ್ಮವಿದ್ಯೆಯನ್ನು ಸುಲಭವಾಗಿ ಕೆಳಗೆ ಇಳಿಸಿ ತಂದವರು ತಂದೆ ಇಲ್ಲದ ಕಂದು ಹಾಗೆ ನೀವು ಹೇಳಿದ ಉಪಾಧಿ ಉಪಾಧಿ ಶುರು ಆಗ್ತದೆ ಉಪಾಧಿ ಶುರು ಆಗ್ತದೆ ಘಟಾಕಾಶ ಶುರು ಆಗ್ತದೆ ಮಹಾಕಾಶ ಮೊದಲು ಹೇಗೆ ಉಪಾಧಿ ರಹಿತವಾಗಿದೆಯೋ ಉಪಾಧಿ ಇದ್ದಾಗಲೂ ಕೂಡ ಮಹಾಕಾಶ ಉಪಾಧಿ ರಹಿತವಾಗಿದೆ ಅನ್ನೋದು ಪ್ರಾಕ್ಟಿಕಲ್ ಅಲ್ಲ ಇದು ಸಬ್ಜೆಕ್ಟ್ ಆಫ್ ನಾಲೆಡ್ಜ್ ಯಾಕೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಇದು ಜ್ಞಾನದ ವಿಷಯವೇ ವಿನಃ ಇದು ಭೌತಿಕವಾಗಿ ಸಿದ್ಧ ಮಾಡುವಂಥದ್ದಲ್ಲ ಇದು ಉಪ್ಪು ಸರಿಯಾಗಿದೆಯೋ ಇಲ್ಲೋ ಭೌತಿಕವಾಗಿ ಬಾಯಿ ಇಟ್ಕೊಂಡು ಸಿದ್ಧ ಮಾಡಿ ತೋರಿಸ್ಬೇಕು ಇದನ್ನು ಖಾರ ಉಪ್ಪು ಸರಿಯಾಗಿದೆಯಾ ಉಪ್ಪಿನಕಾಯಿಗೆ ಅಂದಾಗ ಮೆಡಿಟೇಷನ್ ಯಾಕೋ ಮತ್ತೊಂದು ಖಾರ ಉಪ್ಪು ಸರಿಯಾದ್ರೆ ತಿಳ್ಕೋಬೇಕಲ್ಲ ಅದು ಜ್ಞಾನ ಆಗಬೇಕು ಅದು ಜ್ಞಾನ ಆಗಬೇಕು ಅಂತ ನಾನು ಏನು ಮಾಡಿದ್ದೀನಿ ಅದು ಏಕಾಗ್ರ ಚಿತ್ತೆಯಿಂದ ಸಿಂಗಲ್ ಪಾಯಿಂಟೆಡ್ ಮೆಡಿಟೇಷನ್ ಮಾಡಬೇಕು ಉಪ್ಪಿಳ್ಕೊಳ್ಳೋ ನಮ್ಮ ತಂದೇನಿಲ್ಲ ನೀವು ಬಾಯಿ ಇಟ್ಕೋ ಜ್ಞಾನ Please see the difference. Jnana bere, maduza bere. Idu jnana da vishaya. Atmanalli bhedagalu illa. Annadu jnana da vishaya venaha. Madodalla. ನಾವು ಇನ್ನು ಮುಂದೆ ಎಲ್ಲ ಘಟಾಕಾಶಾದಿಗಳನ್ನು ಹೊಡೆದಾಕಿ ನಾವು ಇನ್ನು ಆಕಾಶ ಅನ್ನುವುದ ಒಂದನ್ನೇ ನಾವು ಸ್ವೀಕರಿಸುತ್ತೇವೆ ಅನುಭವಿಸುತ್ತೇವೆ ನೀನೇನು ಹೊಡೆದಾಕ್ತೀವೋ ಅದಷ್ಟು ನುಕ್ಸಾನ್ ತಾನೆ ಎಲ್ಲ ಲಾಸ್ ನಿನಗೆ ಲಾಸ್ ನಾವೇನು ಮಾಡಿದ್ದಾರೆ ಅಷ್ಟು ಮೀರಿ ಕೂಡ ನಿನಗೆ ಅನಂತ ಆಕಾಶದ ಅರಿವು ಸ್ಪಷ್ಟ ಆಗುವುದಿಲ್ಲ ಯಾಕೆ ಹೇಳು ಜಂಕ್ ಇನ್ನು ಹಂಗೆ ಬಿದ್ದಿರ್ತದೆ ಅದನ್ನು ಅದೆಲ್ಲ ಘಟ ಹೊಡೆದು ಹಾಕಿದ ಜಂಕ್ ಇರ್ತದಲ್ಲ ಅದಲ್ಲ ಮತ್ತೆ ಜಂಕ್ ಆಕಾಶ ಒಂದು ವೇಳೆ ನಿನಗೆ ಇದನ್ನ ಜ್ಞಾನ ರೂಪದಲ್ಲಿ ತಿಳಿದುಕೊಳ್ಳುವ ಅವಕಾಶ ಇತ್ತು ಅಂತಂದ್ರೆ ಒಡೆಯೋ ಅವಕಾಶ ಅವಶ್ಯಕತೆಯಲ್ಲಿದೆ ನಿಮಗೆ ಜನ ಪ್ರಾಕ್ಟಿಕಲ್ ಆಗಿ ಆತ್ಮನ ತಿಳ್ಕೊಳ್ಕೊಂಡಾರ ಎಲ್ಲರೂ ಸಗಣಿ ತಿಂತಾರೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ನಾನು ಮತ್ತೆ ಮತ್ತೆ ಹೇಳ್ತೇನೆ ಆತ್ಮಜ್ಞಾನ ಪ್ರಾಕ್ಟಿಕಲ್ಲು ಅಲ್ಲ ಇದು ಫ್ಯಾಕ್ಟ್ ಸಿದ್ಧಾಂತ ಅರಿವಿನ ಸಾಮಾನ್ಯರಿಗೆ ಇದನ್ನ ಗ್ರಹಿಸೋದು ಭಾರಿ ಕಷ್ಟ. ಈಗ ನಮ್ಗೇನೇ ಒಂದು ಘಟನೆ ಮೂಲಕವಾಗಿ ಬೇಕಾಗಿದೆ ಭಗವಂತನ, ಭಗವಂತ ಹೆಂಗ್ ಬೇಕಾಗಿನ ಪೂರ್ವಗ್ರಹ ಮೊದಲ ನಿರ್ಣಯ ಆಗ್ಬಿಟ್ಟಿದ್ ನನಗೆ, ಆ ಕೃಷ್ಣನ ಹಂಗೆ ಕಾಣಬೇಕು, ರಾಮನ ಹಂಗೆ ಕಾಣಬೇಕು, ಅಲ್ಲಾನಂಗೆ ಅಲ್ಲಾಗ ಕಾಣಬೇಕು, ಅಲ್ಲ ಅನ್ನೋ ಇಲ್ಲೇ ಇಲ್ಲ, ಹಿಂಗೆ ಕಾಣಬೇಕು, ಹಂಗೆ ಕಾಣಬೇಕು, ಬುದ್ಧನಂಗೆ ಕಾಣಬೇಕು, ಮಹಾವೀರನಂಗೆ ಕಾಣಬೇಕು, ಶಿವನಂಗೆ ಕಾಣಬೇಕು, ಕೃಷ್ಣನಂಗೆ ನಾರಾಯಣ ಹಂಗೆ ಕಾಣಬೇಕು, ಅವ್ನು ವೆಂಕಟೇಶ್ವರನಂಗೆ ಕಾಣಬೇಕು, ಅವ್ನು ಮೊದಲು ಆಗ್ಬಿಟ್ಟವ. ಅದಕ್ಕೆ ಅವ್ರೇನಂತಾರೆ, ಕೃಷ್ಣ ಕಾನ್ಷಿಯಸ್ನೆಸ್ ಬುಕ್ನೊಳಗೆ ಕೃಷ್ಣ ಇಸ್ ದಿ ಓನ್ಲಿ ಗಾಡ್, ಆಲ್ ಅದರ್ ಗಾಡ್ಸ್ ಆರ್ ಡಮ್ಮಿ ಗಾಡ್ಸ್, ಕ್ಲೀನ್. ಇವ್ರ ಜೊತೆ ಏನು ಮಾತಾಡ್ಬೇಕು ನಮಗೆ, ಇಲ್ಲಿ ಉಪನಿಷತ್ತು ಹೇಳ್ತದೆ ಅವನಿಗೆ ಅವನು ಮಾತ್ರ ದೇವರು, ಉಳಿದವ್ರ ದೇವರಲ್ಲ ಅನ್ನಲಿಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಅಡ್ಡ ಬರ್ತದೆ ನೋಡ್ತಾರೆ. ಏನು ಭಗವಂತನ ಎಲ್ಲ ಕಡೆಗೂ ಇದ್ದಾನೆ, ಇದಕ್ಕೇನು ಉತ್ತರ ಬುದ್ಧಿಯ ಇಲ್ಲ. ನಾವು ಆ ತಕ್ಕ ಮಟ್ಟಿಗೆ ಅದನ್ನು ನಾವು ದೂರ ಇಟ್ಬಿಡ್ತೀವಿ, ಮರ್ತಿರ್ತೇವೆ. ಅರ್ಧ ಜರ್ಜಿ ನ್ಯಾಯ, ಅರ್ಧ ಬೇಕು ಅರ್ಧ ಬೇಡ. ಮಹಾಕಾಶ ಮೊದಲು ಮಹಾಕಾಶ, ಈಗೂ ಮಹಾಕಾಶ, ಎಂದೆಂದಿಗೂ ಕೂಡ ಮಹಾಕಾಶ. ಘಟಾಕಾಶ ಆಗೇ ಇಲ್ಲ, ಘಟ ಎನ್ನುವ ಉಪಾಧಿ ವಶವಾಗಿ. ಈ ಚಾಪ್ಟರ್ ಮುಗಿದ ತನಕ ನೀವು ಹಗಲು ರಾತ್ರಿ ಬರೀ ಘಟ ಘಟ ಬರೇ ಘಟ, ಘಟಾಕಾಶ ಮಠಾಕಾಶ, ಘಟಾಕಾಶ ಮಹಾಕಾಶ ಅವೇ ಇರ್ತಾವ ನೋಡ್ರಿ. ಈ ಪೂರ್ತಿ ಇನ್ನು ಮುಂದಿನ ಶೋಕೆ ಬರೀ ಘಟ ಘಟ ಅಂತ. ಈಗ ಹೇಳಿ, ಘಟಾಕಾಶವು ಪಾರಮಾರ್ಥಿಕವಾದ ವಿಕಾರವೋ ವ್ಯಾವಹಾರಿಕವಾದ ವಿಕಾರವೋ? ವ್ಯಾವಹಾರಿಕ ವಿಕಾರ. ವ್ಯಾವಹಾರಿಕವಾದ ವಿಕಾರಕ್ಕೆ ಪಾರಮಾರ್ಥಿಕ ಸತ್ಯವನ್ನು ಕೊಡ್ಲಿಕ್ಕೆ ಸಾಧ್ಯವೇ? ನೀವು ವ್ಯಾವಹಾರಿಕವಾದ ವ್ಯಾವಹಾರಿಕವಾದದ್ದನ್ನ ವಿಕಾರವನ್ನ ತೆಗೆದುಹಾಕುವ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ ಅದು ವ್ಯಾವಹಾರಿಕ. ವ್ಯಾವಹಾರಿಕ ವಿಕಾರಕ್ಕೆ ನೀನು ಪಾರಮಾರ್ಥಿಕ ಸತ್ಯ ಕೊಟ್ಟಂತಾಗಿ ಯಾವುದು ವ್ಯಾವಹಾರಿಕ ಮಾತ್ರ ಇದೆಯೋ ಬಿಟ್ಟು ಬಿಡೋದ್ರಷ್ಟಕ್ಕೆ ಅದನ್ನು ಬದಲಿಸ್ಲಿಕ್ಕೆ ಯಾಕೆ ಹೋಗ್ತೀಯ ನೀನು? ನೀನು ಅದನ್ನು ಬದಲಿಸ್ಲಿಕ್ಕೆ ಹೋದಿ ಅಂತಂದ್ರೆ ನೀನು ಅದಕ್ಕೆ ಸತ್ಯತೆ ಕೊಟ್ಟಿ ಅಂತ ಆಗ್ತದೆ. ಅದಕ್ಕೆ ಸತ್ಯತೆ ಕೊಟ್ಟಿದ್ದೆ ಅಂತಂದ್ರೆ ಪೂರ ಪರಂಪರೆಗಿನ ಆಘಾತ ಬರ್ತದೆ. ಎರಡು ಸತ್ಯ ಆಗಿರ್ಬೋದು, ಒಂದು ಸತ್ಯ ಯಾವುದು ಮಹಾಕಾಶ, ಇನ್ನೊಂದು ಸತ್ಯ ಯಾವುದು ಘಟಾಕಾಶ, ಎರಡು ಸತ್ಯ ಇರ್ಲಿಕ್ಕೆ ಸಾಧ್ಯವೋ? ವ್ಯಾವಹಾರಿಕವಾಗಿ ನಾವು ಭಗವಂತನನ್ನ ಎಲ್ಲಾದರೂ ಕೂಡ ಯಾವ ರೂಪದಿಂದಲಾದರೂ ಕೂಡ ನಾವು ಆಹ್ವಾನ ಮಾಡಬಹುದು. ಎಲ್ಲೆಲ್ಲಿಯೂ ಕರೆಂಟ್ ಇದ್ದಾಗ ನಾವು ಎಲ್ಲಿಯಾದರೂ ಕೂಡ ಪ್ಲಗ್ ಪಾಯಿಂಟ್ ಅನ್ನು ಇಟ್ಕೊಂಡು ನಾವು ಕರೆಂಟ್ ಅನ್ನು ಆಹ್ವಾನ ಮಾಡಬಹುದು. ಅಸ್ಮಿನ್ ಸ್ವಿಚ್ಚೇ ಇಲೆಕ್ಟ್ರಿಸಿಟಿ ಆವಹಾಮಿ ಬಂದ ಕೂತ್ಕೊಂಡು ಯಾರು ಬಂದು ಕೂತ್ಕೊಂಡ್ರು ಕಿಂಭೋ ವಿಷಯ ಅದಕ್ಕೆ ಮುಂದಿನ ದೂರದರ್ಶನ ಇಚ್ಛಾ ಪಶ್ಯ ಅದೆಲ್ಲ ಬಿಟ್ಕೊಟ್ಟು ನಾನು ಭಾವಿಸಿದ ಕೃಷ್ಣ ಶ್ರೇಷ್ಠ, ನೀವು ಭಾವಿಸಿದ ಶಿವ ಕನಿಷ್ಠ, ಈ ಶ್ರೇಷ್ಠ ಕನಿಷ್ಠ ದೇವರ ವಿಚಾರದಲ್ಲಿ ಯಾವಲ್ಲೇ ಮಾಡಿದ್ದಿದ್ದಲ್ಲ ವಿಕಾರಾದಿ ವ್ಯವಹಾರಗಳಿಂದೋ ಇವತ್ತು ಪಾರಮಾರ್ಥಿಕವಾದ ಸತ್ಯವನ್ನು ಎಂದೂ ಜೋಡಿಸ್ತಕ್ಕಂಥ ಇವು ಪಾರಮಾರ್ಥಿಕವಾಗಿ ಸತ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಕೊಡ್ತಾರ ಒಂದು ಉದಾಹರಣೆ, ಹೇಗೆ ಅಸಲಿ ಚಿನ್ನ ಸುವರ್ಣ ಒರಿಜಿನಲ್ ಗೋಲ್ಡ್ ಬಿಸ್ಕಿಟ್ ಗೋಲ್ಡ್ ಆಮೇಲೆ ಮತ್ತೇನು ಬರ್ತದೆ ಡುಪ್ಲಿಕೇಟ್ ಗೋಲ್ಡ್ ರೋಡ್ ಗೋಲ್ಡ್ ರೋಡ್ ಗೋಲ್ಡ್ ಅಂದ್ರೆ ಏನು ಗೊತ್ತೇನು ರೋಡ್ ಮೇಲೆ ಅವೈಲೇಬಲ್ ಇರೋ ಗೋಲ್ಡ್ ಹೋಗಿರ್ಲಿ ಆ ಉದಾಹರಣೆ ಸರಿ ಅನಿಸ್ತಿಲ್ಲ ಯಾಕಂದ್ರೆ ಸನ್ಯಾಸಿಗಳಿಗೆ ಯಾಕೆ ಚಿನ್ನದ ಬಗ್ಗೆ ಬೇರೆ ಕೊಡ್ತು ಯಥಾವ ಅಪಾಮ್ ಅಪಾಮ್ ಅಂದ್ರೆ ನೀರು ನೀರಿನಲ್ಲಿ ಏನಾಗಿದೆ ಹೇಳ್ರಿ ಯಥಾವ ಅಪಾಮ್ ಫೇನ ಬುದ್ಬುದ ಹಿಮಾದಿ ಫೇನ ಅಂದ್ರೆ ನೊರೆ ಬುದ್ಬುದ ಅಂದ್ರೆ ಗುಳ್ಳೆ ಹಿಮ ಅಂದ್ರೆ ಗೊತ್ತದೆ ಹಿಮ ಹೌದು ಈಗ ನೀರಿನಲ್ಲಿ ಎಷ್ಟು ವಿಧಗಳದು ಮೂರು ಈ ನೀರಿನಲ್ಲಿ ಒರಿಜಿನಲ್ ಈ ಮೂರಲ್ಲಿ ಒರಿಜಿನಲ್ ನೀರು ಯಾವುದು ಡುಪ್ಲಿಕೇಟ್ ನೀರು ಯಾವ ನೀರೇ ಇಲ್ಲ ಇದರ ನೀರಿಲ್ಲ ಹಾ ಯಾವಗಳಲ್ಲಿ ನೀರಿನ ಭೇದ ಇಲ್ಲ ಎಲ್ಲವೂ ನೀರೇ ಹೌದಾ ಹಾಗೆ ಜೀವಾತ್ಮದಲ್ಲಿ ಸ್ವಾಮಿ ಒರಿಜಿನಲ್ ಜೀವ ಯಾರು ಡುಪ್ಲಿಕೇಟ್ ಜೀವ ಯಾರು ಪ್ರಶ್ನೆ ಇಲ್ಲ ಎಲ್ಲರೂ ಆತ್ಮ ಆತ್ಮ ನಾಪಿ ಅವಯವ ಯಥ ವೃಕ್ಷಸ್ಯ ಶಾಖಾದಿ ನಾಪಿ ಅವಯವ ಯಥ ವೃಕ್ಷಸ್ಯ ಶಾಖಾದಿ ಶಾಖಾದಿ ನೋಡು ವೃಕ್ಷಕ್ಕೆ ಶಾಖೆಗಳು ಹೇಗಿರುತ್ತವೆ ರೆಂಬೆ ಕೊಂಬೆಗಳು ಎಲೆಗಳು ಹಣ್ಣೆಲೆ ಚಿಗುರೆಲೆ ಇವೆಲ್ಲ ಏನು ವೃಕ್ಷದ ಅವಯವಗಳು ಈಗ ಆಕಾಶದ ಆತ್ಮನ ಅವಯವಗಳು ಎಷ್ಟು ಆತ್ಮನ ಅವಯವಗಳು ಎಷ್ಟು ಹೀಗೆ ಆಕಾಶಕ್ಕೆ ಅವಯವಗಳಿಲ್ಲವೋ ಆತ್ಮನಲ್ಲಿಯೂ ಕೂಡ ಅವಯವಗಳು ಇಲ್ಲ ನ ಆಕಾಶಸ್ಯ ಆಕಾಶಸ್ಯ ಘಟಾಕಾಶ ಘಟಾಕಾಶ ವಿಕಾರ ಅವಯವೌ ವಿಕಾರ ಅವಯವೌ ಯಥಾ ಯಥಾ ತಥಾ ತಥಾ ನೈವ ಆತ್ಮನಃ ನೈವ ಆತ್ಮನಃ ಪರಸ್ಯ ಪರಸ್ಯ ಪರಮಾರ್ಥ ಸತಃ ಪರಮಾರ್ಥ ಸತಃ ಮಹಾಕಾಶಸ್ಥಾನೀಯಸ್ಯ ಮಹಾಕಾಶಸ್ಥಾನೀಯಸ್ಯ ಘಟಾಕಾಶಸ್ಥಾನೀಯ ಘಟಾಕಾಶಸ್ಥಾನೀಯ ಜೀವ ಜೀವ ಸದಾ ಸದಾ ಸರ್ವದಾ ಸರ್ವದಾ ಯಥೋಕ್ತ ದೃಷ್ಟಾಂತವತ್ ಯಥೋಕ್ತ ದೃಷ್ಟಾಂತವತ್ ನ ವಿಕಾರಃ ನ ವಿಕಾರಃ ನಾಪಿ ಅವಯವಃ ನಾಪಿ ಅವಯವಃ ಆತ್ಮಭೇದಕೃತಃ ವ್ಯವಹಾರಃ ಆತ್ಮಭೇದಕೃತಃ ವ್ಯವಹಾರಃ ಮೃಷಾ ಏವ ಇತ್ಯರ್ಥಃ ಮೃಷಾ ಏವ ಇತ್ಯರ್ಥಃ ಆತ್ಮನಲ್ಲಿ ಭೇದವನ್ನು ಎಣಿಸುವಂತಹ ವ್ಯವಹಾರಗಳು ಏನು ಇವೆಯೋ ಇನ್ಕ್ಲೂಡಿಂಗ್ ಲೋಕಾದಿಗಳ ಪ್ರಾಪ್ತಿ ಲೋಕಾದಿಗಳ ಪ್ರಯಾಣ ಇತ್ಯಾದಿಗಳು ಹೋಗಿ ಮೇಲೆ ಹೋಗಿ ಶಾಶ್ವತವಾಗಿ ಲೋಕ ಲೋಕ ಲೋಕ ಏನು ಸಾಮೀಪ್ಯ ಸಾಹಿತ್ಯ ಸಾಲೋಕ್ಯ ಹಾಂ ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಸಾಮೀಪ್ಯ ಎಲ್ಲ ಸಾಮೀಪ್ಯ ಅಂದ್ರೆ ಏ ಬಾ ಇಲ್ಲಿ ಬಾ ಕೂತ ಬಾ ಇದು ಸಾಮೀಪ್ಯ ಸಾಯುಜ್ಯ ನನ್ನ ಚೇರ್ ನೀನು ಬಿಟ್ಕೊಡ್ತೇನೆ ನೀನಂತ ಸಾಲೋಕ್ಯ ಈ ಲೋಕನ ನೀನು ನೀವೇನೋ ಆಕರ್ಷಣೆ ಒಳಗಾಗಿ ನಮ್ಮಲ್ಲಿ ಕೆಲವು ಬಂದಿರ್ತಾರೆ ಇವರು ಏನು ಪಯ್ಯಾಕೋ ಜನರಲ್ಲಿ ಭಾರಿ ಜಾಸ್ತಿ ಅಡ್ಡಾಡ್ತಾ ಇದೆಯಾ ಮಾಡಬೇಕಾದ್ರು ಸ್ವಾಮಿ ಟಿಕೆಟ್ ಸಿಗುತ್ತಾ ಯಾವ್ದು ಟಿಕೆಟ್ ಎಲೆಕ್ಷನ್, ಆಮೇಲೆ ಟಿಕೆಟ್ ಸಿಕ್ತಂದಿದ್ವು, ಮುಂದಿಂದು ನೆಕ್ಸ್ಟ್ ಸ್ಟೆಪ್ಪು ಆಸ್ಬೋದು, ಆಸ್ಬೋದು ಮುಂದಿನ ನೆಕ್ಸ್ಟ್ ಸ್ಟೆಪ್ಪು 5 ವರ್ಷ, 5 ವರ್ಷ ಆಮೇಲೆ ಏನು ಕ್ಷೀಣೆ ಪುಣ್ಯ ಮತ್ತು ಅಷ್ಟೊಳಗೆ ರೆಕಾರ್ಡ್ ಚೆನ್ನಾಗಿ ಇಟ್ಕೊಂಡು ಒಳ್ಳೇದಾಯ್ತು, ರೆಕಾರ್ಡ್ ಚೆನ್ನಾಗಿಲ್ಲ ಅದು ಮತ್ತೆ ನೀ ಹಾಳಾಗ. ಹಾಗೆ ಅಲ್ಲಿ ಕೂಡ ಈ ಸಾಲುಕ್ಯ ಇದೆಯಲ್ಲ, ಈ ಸಾರೂಪ್ಯ ಇದೆಲ್ಲ, ಸಾರೂಪ್ಯ ಸಾರೂಪ್ಯ ಅದರಲ್ಲಿ ಇನ್ನೊಂದು ಭಾರಿ ಮಜಾ. ಸಾರೂಪ್ಯ ಅಂದ್ರೆ ಏನು? ಆಂಜನೇಯ ಅಂತಾನೆ, ನನಗೂ ಇದ ರೂಪ ಇಟ್ಕೊಂಡು ಇರೋ ಸಾಕಾಗಿದೆ, ಈ ರೂಪ ನಿನಗೆ ಕೊಡ್ತೀನಿ. ಈಗ ಚಿರಂಜೀವಿ ನಾ ಇನ್ನೂ ಈ ಕಲ್ಪಾಂತರಿಗೂ ನಾ ಹಿಂದೆ ಇರ್ಬೇಕು, ನನಗೂ ಬ್ಯಾಸವಾಗಿ ಈ ರೂಪ ನೀ ತಗೋ, ನಾ ಬೇರೆ ರೂಪ ತಾನೆ, ನಾ ಇದ್ದಂಗೂ ಆಯ್ತು, ನೀ ಮಾಡಿದ ತಪಸ್ಸಿಗೆ ಫಲ ಕೊಟ್ಟು. ಸಾರೂಪ್ಯ ಇವು ಯಾವೂ ಕೂಡ ಶಾಶ್ವತವಾಗಿ ಉಳಿಯುವಂಥದ್ದು ಅಲ್ಲ, ಇವೆಲ್ಲವೂ ಕಳೆದು ಹೋಗ್ತವೆ, ಇವೆಲ್ಲವೂ ಆಳಿಸಿ ಹೋಗ್ತವೆ. ಅದಕ್ಕೆ ಹೇಳ್ತಾರೆ, ನೀನೊಂದು ಕೆಲಸ ಮಾಡು, ಯಥ ವೃಕ್ಷಕ್ಕೆ ರೆಂಬೆ ಕೊಂಬೆ ಆ ರೀತಿಯೆಲ್ಲ ಶಾಖೆಗಳಿವೆಯೋ ಹಾಗೆ ಆಕಾಶಕ್ಕೆ ಯಾವುದೇ ಶಾಖ ಇಲ್ಲ, ಆಕಾಶಸ್ಯ ನ ಶಾಖ ಏನೋ ಅವಯವಗಳು ಇಲ್ಲ. ಘಟಾಕಾಶ ವಿಕಾ ಇದು ಘಟಾಕಾಶ ಅನ್ನೋದು ಇದೆಯಲ್ವೋ, ಮಹಾಕಾಶಕ್ಕೆ ಘಟಾಕಾಶ ಅನ್ನೋದು ಅವಯವ ಇದೆಯಲ್ವೋ, ಅದು ಅವಯವ ಅಲ್ಲ. ಸಿಂಪಲ್ ರೀಸನ್ ಈಸ್, ಮಹಾಕಾಶವು ವಿಕಾರಗೊಂಡು ಘಟಾಕಾಶ ಆಗಿಲ್ಲ. ನೀವು ಹಿಟ್ಟಿನ ಮುದ್ದೆ ಕಳಿಸ್ತಿರಲ್ಲ ರೊಟ್ಟಿಗೆ ಚಪಾತಿಗೆ, ನೀವು ಆ ಮುದ್ದೆನ ಏನು ಮಾಡ್ತೀರಿ ಇಷ್ಟಪಡ್ತೀರಿ, ಹಾ ಏನಾಯ್ತು ಈಗ ಹೇಳ್ರಿ, ಈಗ ವಿಕಾರ ಅದಕ್ಕೂ ವಿಕಾರ ಇದೆ ಇದಕ್ಕೂ ವಿಕಾರ ಇದೆ. ಹಾ ಹಾಗೆ ಸ್ವಾಮಿ, ನಾವು ಆ ಆತ್ಮನ ಒಂದಿಷ್ಟು ತಗೊಂಡು ಏನಿದ್ರು ಜೀವ ಅಲ್ಲ, ಇಲ್ಲ ಹಾಗೆ ಮಾಡಿ ಬರೋದಿಲ್ಲ, ಯಾಕೆ ಅವ ಆತ್ಮ ಇಷ್ಟ ಇಲ್ಲ ಮುಂದೆ ಹೇಳಿ, ಅದಕ್ಕೆ ದೊಡ್ಡವನಿದ್ದಾನೆ ಇಲ್ಲ ಅಷ್ಟು ಇಲ್ಲ. ಮತ್ತಿನ್ನು ಎಷ್ಟು ಹೇಳು, ನೀವು ಯಾವ್ಯಾವ ದೊಡ್ಡದಂತೆ ಅದಕ್ಕೆ ದೊಡ್ಡವ್ರ. ಬೃಹತ್ವಾದ ಬ್ರಹ್ಮ ಮಹತೋ ಮಹೀಯ ಅಣೋಹೋ ಅಣೀಯ, ಆ ಮಹಾತ್ಮನಿಗೆ ಮಹಾ ಆತ್ಮನಿಗೆ ಅಲ್ಲ, ಇಲ್ಲಿ ನೀವು ಘಟಾಕಾಶ ಜೀವ ಜೀವಾತ್ಮ ಅಂತ ಕರೆದಿದ್ದಕ್ಕೆ ಆ ಶಬ್ದ ನಾನು ತಂದೆ ಅಷ್ಟೇ. ಮಹಾ ಆತ್ಮ ಈ ಮಹಾ ಆತ್ಮ ಇವನು ತರ್ತಾರೆ, ಇವರು ದುರಾತ್ಮ ಪಾಪಾತ್ಮ ಶಿವಾತ್ಮ ಹಾವಾತ್ಮ ಅವರ ಪುಟ ಆಗ್ತಾರೆ ಪೂರ್ತಿ ಯೋಚಿಸ್ತಾರೆ, ಯೋಚಿಸ್ಬಿಟ್ಟು ಆಮೇಲೆ ಮಧ್ಯಕ್ಕೆ ಮಹಾತ್ಮ ಆ ಅರ್ಥದಲ್ಲ, ಅವಯವ ವಿಕಾರಗಳಿಂದ ರಹಿತನಾದ ಆತ್ಮ, ಅವನಲ್ಲಿ ವಿಕಾರಗಳೇ ಇಲ್ಲ ಅಂದರೆ ಅವನಿಂದ ನಾವು ಜೀವಾತ್ಮ ಬಂದ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆಕಾಶಸ್ಯ ಘಟಾಕಾಶ ವಿಕಾರ ಅವಯವ ಯಥಾ ತಥಾ ನೈವ ಆತ್ಮನಃ ಪರಸ್ಯ ಪರಮಾರ್ಥ ಸ್ವತಃ ಮಹಾಕಾಶ ಸ್ಥಾನೀಯಸ್ಯ. ಇಲ್ಲಿ ತಿಳ್ಕೋಬೇಕಾದ ಇಷ್ಟೇ ಇದೆ, ಮಹಾಕಾಶ ಸ್ಥಾನದಲ್ಲಿ ಪರಮಾತ್ಮ ತತ್ವವನ್ನು ಇದೆ, ಘಟಾಕಾಶ ಸ್ಥಾನದಲ್ಲಿ ಜೀವಾತ್ಮವನ್ನು ಇದೆ. ಮಹಾಕಾಶದಿಂದ ಘಟಾಕಾಶವು ಹೇಗೆ ವಿಕಾರಗೊಂಡು ಹೊರಗೆ ಬಂದಿಲ್ಲವೋ ಹಾಗೆ ಪರಮಾತ್ಮ ತತ್ವದ ಜೀವಾತ್ಮನು ವಿಕಾರಗೊಂಡು ಹೊರಗೆ ಬಂದಿಲ್ಲ. ಇಷ್ಟೇ ಹೇಳಿದ ಇಷ್ಟೋತಂಕ. ಯಾಕೆ ವಿಕಾರಗೊಂಡು ಹೊರಗೆ ಬಂದಿಲ್ಲ ಅಂತಂದರೆ, ಮಹಾಕಾಶಕ್ಕೆ ಹೇಗೆ ಅವಯವಗಳು ಇಲ್ಲವೋ ಹಾಗೆ ಪರಮಾತ್ಮ ತತ್ವದಲ್ಲಿ ಅವಯವಗಳಿಲ್ಲ. ಆದ್ದರಿಂದ ಭಗವತ್ ತತ್ವ ಅಂದ್ರೆ ಏನು ಅಂದ್ರೆ ಮಹಾಕಾಶ. ಅಂದ್ರಿ ಇಲ್ಲ ಸಿಸಿ ಇಟ್ಟಿರ್ಲಿ ಭಗವತ್ತತ್ವವು ಭಗವತ್ತತ್ವ ಮಹಾಕಾಶದಂತೆ ಅಂದ್ರೆ ಆ ಸ್ಥಾನದಲ್ಲಿ ಇಡಬೇಕು. ಅದನ್ನು ಉದಾಹರಣೆ ಅನ್ನು ನೀವು ಅದರಂತೆ ಅಂತ ನೀವು ಉಪಯೋಗ ಮಾಡಿಲ್ಲ ಅಂದ್ರೆ ಏನಾಗ್ತದೆ, ಮಹಾಕಾಶವೇ ಭಗವತ್ತತ್ವ. ನೀವು ಹೇಳಿಬಿಡಿದೆ ಮಹಾಕಾಶ ಅದು ಮಹಾಕಾಶ ಭಗವತ್ತತ್ವ, ಭಗವತ್ತತ್ವ ಅಲ್ಲ. ಭಗವತ್ತತ್ವವನ್ನ ಮಹಾಕಾಶವನ್ನು ಗುರುತಿಸ್ತೇವೋ ಹಾಗೆ ಗುರುತಿಸ್ತೇವೆ. ಮತ್ತು ಘಟಾಕಾಶ ಏನು? ಜೀವತತ್ವ. ಘಟಾಕಾಶದಂತೆ ಜೀವತತ್ವ. ಮಹಾಕಾಶದಿಂದ ಘಟಾಕಾಶವು ಹೇಗೆ ಹೊರಗೆ ಬಂದಿಲ್ಲ, ಹಾಗೆ ಭಗವತ್ತತ್ವದಿಂದ ಜೀವಾತ್ಮರು ಹೊರಗೆ ಬಂದಿದೆ. ಪಾಪ ಜೀವಾತ್ಮರಲ್ಲಿ ಯಾಕೆ ಒಳಗೆ ಹೊರಗೆ ಮಾಡುತ್ತೆ? ನಿನ್ನ ಬಗ್ಗೆ ನೀವು ತಿಳ್ಕೋ, ನಿನ್ನ ಜ್ಞಾನ ನೀ ಪಡ್ಕೋ, ನೀ ಮುಕ್ತನ ಸುಮ್ಮನೆ ಹಿಂಡಿ ಬೇಡ. ಇಷ್ಟು ಜನ್ಮ ಹಿಂಡಿ ಯಾರು ಮತ್ತೆ ಮಜಾ ಏನು ಮಾಡ್ತಾರೆ ಅಂತ ಕೆಲ ಮಂದಿ ಬಟ್ಟೆ ಒಗಿತಾರೆ. ಬಟ್ಟೆ ಒಗಿದ್ಮೇಲೆ ತನ್ನ ಹೇಳ ಅದನ್ನು ನೀರಿರಬಾರ್ದಂತ ಸ್ವಲ್ಪ ಅದು ಸ್ವಲ್ಪ ಜಾಸ್ತಿ ಹಿಂದ್ಬಿಟ್ಟು ಕೈ ನೋವಾಗ್ತದೆ. ಯಾಕೆ ಏನಾಗಿರ್ತದೆ ಕೈ ಎಲ್ಲ ಉರಿಯಾಗಿ ಯಾರು ಮಾಡ್ಕೊಂಡ್ರು ಹೇಗೆ ನಿನ್ನನ್ನು ನೀನೇ ಹಿಡ್ಕೋತೀಯೋ. ಈ ಜೀವಾತ್ಮನಂದ ಹಿಂಡ್ಬೇಡ ಬಿಟ್ಬಿಡು, ಯಾಕೆ ಅವನಿಗೇನು ಸತ್ಯತೆ ಇಲ್ಲ. ಪ್ಲೀಸ್ ಸೀ ದಿ ನಾನ್ ರಿಯಾಲಿಟಿ ಆಫ್ ಜೀವಾತ್ಮ. ಸೀ ಹಿಮ್, ಹಿ ಡಸಂಟ್ ಎಕ್ಸಿಸ್ಟ್. ಅವ ಇಲ್ಲೇ ಇಲ್ಲ. ಜೀವಾತ್ಮ ಎಲ್ಲಿದ್ದಾನೆ? ಅವನೇ ಇಲ್ಲ ಮತ್ತು ಅವನ ಮಕ್ಕಳು ಮರಿಯ ಲಾಸ್ಗೇನು ಲಾಭ ನುಕ್ಸ ಮಾತ್ರವನ್ನೆಲ್ಲ ಸದಾ ಸರ್ವದಾ ಯಥೋಕ್ತ ದೃಷ್ಟಾಂತವನ್ನು ನ ವಿಕಾರ ನಾಪಿ ಅವಯವ ಅತ ಆತ್ಮಭೇದಕೃತ ವ್ಯವಹಾರ ಮೃಷಾ ಇವ. ಏನಿತ್ತರ್ಥ ಹೇಳು? ಈ ವ್ಯವಹಾರ ಎಲ್ಲ ಮಿಥ್ಯಾ. ಮೃಷಾ ಶಬ್ದದ ಅರ್ಥ ಸುಳ್ಳು ಅಲ್ಲ, ಮಿಥ್ಯಾ. ಕನ್ನಡದಲ್ಲಿ ಹುಸಿ ಅಂತ ಬರ್ತಾರೆ, ಬಟ್ ಮತ್ತೆ ನೀವು ಅದನ್ನು ಸುಳ್ಳು ಅಂತ ತಗೊಂಡೋಗ್ತೀರಿ. ನೋ, ಸುಳ್ಳು ಅನ್ನೋ ಅರ್ಥ ಸರಿಯಲ್ಲ. ಏನದು? ಮಿಥ್ಯಾ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಧನ್ಯವಾದ. ಥ್ಯಾಂಕ್ ಯು. ಜೈ ಶ್ರೀ ದಯಾನಂದ. ಜೈ ಶ್ರೀ ದಯಾನಂದ.